ಸರ್ಕಾರಿ ಗೌರವಗಳೊಂದಿಗೆ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಸ್ತೂರಿ ರಂಗನ್ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಒಂದು ವಾರ ಗುಡುಗು ಸಹಿತ ಮಳೆ ಸಾಧ್ಯತೆ. 19 ಜಿಲ್ಲೆಗಳಿಗೆ ಹಳದಿ ಅಲರ್ಟ್ ಘೋಷಣೆ. ಕೊಡವರ ಮುದ್ದಂಡ ಕಪ್ ಹಾಕಿ ಟೂರ್ನಿ. ಮಂಡ್ಯಪಂಡ ತಂಡಕ್ಕೆ ಚೇಂದಂಡ ವಿರುದ್ದ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ ಯೇ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಅಂತರ್ಜಲ ಅಭಿವೃದ್ದಿ ಕುರಿತು ಡಾಕ್ಟರ್ ತಿಮ್ಮೇಗೌಡ ಎಂಎನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಅಂತರ್ಜಲ ಅಭಿವೃದ್ದಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೃಷಿ ವಿಜ್ಞಾನಿಯಾಗಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ತಿಮ್ಮೇಗೌಡ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಒಂದು ಮಳೆ ಬರುವ ಸಂದರ್ಭದಲ್ಲಿ ಮಳೆ ನೀರನ್ನು ಹಿಡಿದಿಟ್ಕೊಳ್ಬೇಕು, ಮಳೆ ನೀರನ್ನು ಅಭಿವೃದ್ಧಿ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಯಾಕಂದರೆ ನೀರಿನ ಅಭಾವ ಉಂಟಾದಾಗ ನಾವು ಏನಪ್ಪ ಏನು ಮಾಡೋದು, ಎಲ್ಲಿಂದ ನೀರನ್ನು ತರೋದು ಅನ್ನೋದು ಎಲ್ಲರಿಗೂ ಸಮಸ್ಯೆಯಾಗಿದೆ. ಕೇವಲ ರೈತ ಬಾಂಧವರಿಗಷ್ಟೇ ಅಲ್ಲ, ಕುಡಿಯುವ ನೀರು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದರ ಮಹತ್ವ. ನೀರು ಇಲ್ಲದೆ ಹೋದಾಗ, ಅಭಾವ ಆದಾಗ ಅದ್ರ ಗೊತ್ತಾಗುತ್ತೆ. ಹೇಳಿ ಡಾಕ್ಟರ್ ತಿಮ್ಮೇಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಇನ್ನೊಮ್ಮೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಡಾಕ್ಟರ್ ತಿಮ್ಮೇಗೌಡ ಅವರೇ, ಈಗ ಈ ಒಂದು ಅಂತರ್ಜಲ ಅಭಿವೃದ್ಧಿ ಹೇಗೆ ಮಾಡಬೇಕು, ನೀರಿನ ವೃದ್ಧಿ ಹೆಂಗೆ ಮಾಡ್ಕೊಳ್ಬೇಕು, ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಖಂಡಿತ. ಈಗ ರೈತ ಬಾಂಧವರೇ, ಈಗ ತಮಗೆಲ್ಲ ತಿಳಿದೇ ಇದೆ, ನಾವು ಮಳೆ ಆಶ್ರಿತ ಪ್ರದೇಶದಲ್ಲಿ ಹೆಚ್ಚು ವ್ಯವಸಾಯನ ಮಾಡ್ತಕ್ಕಂಥ ರೈತರು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೀವಿ. ಸೊ ಈ ಮಳೆ ಆಶ್ರಿತದಲ್ಲಿ ಬರ್ತಕ್ಕಂಥ ರೈತರಿಗೆ ಈಗ ಬೆಳೆಗೆ ಬೇಕಾದಂಥ ನೀರನ್ನು ಒಂದು ಭೂಮಿಯ ಮೇಲೆ ಇರತಕ್ಕಂಥ ಸರ್ಫೇಸ್ ವಾಟರ್ ಅಂತ ನಾವೇನು ಹೇಳ್ತೀವಿ, ಮೇಲ್ಮೈನಲ್ಲಿ ಇರತಕ್ಕಂಥ ನೀರನ್ನು ಬಳಸ್ಕೊಂಡು ನಾವು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ. ಆದರೆ ಈವನ್ ಮಳೆ ಆಶ್ರಿತ ಮತ್ತು ನೀರಾವರಿ ಪ್ರದೇಶಗಳ ಎರಡರಲ್ಲೂ ಕೂಡ ನಾವು ಅಂತರ್ಜಲವನ್ನು ಬಳಸ್ಕೊಂಡು, ಅಂದರೆ ಭೂಮಿಯ ಗರ್ಭದಲ್ಲಿರ್ತಕ್ಕಂಥ ನೀರನ್ನು ಎತ್ಕೊಂಡು ನಾವು ಆ ಒಂದು ಅಂತರ್ಜಲವನ್ನು ಬಳಸ್ಕೊಂಡು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರಚಲಿತದಲ್ಲಿರ್ತಕ್ಕಂಥ ವಿದ್ಯಮಾನ. ಈಗ ಕರ್ನಾಟಕ ರಾಜ್ಯದಲ್ಲಾಗಲಿ ಅಥವಾ ಭಾರತ ದೇಶದಲ್ಲೇ ಆಗಲಿ, ಬಹುಶಃ ನಮ್ಮ ಇದರಲ್ಲಿ ಕೃಷಿಗೆ ಅಂತರ್ಜಲ 60% ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು ನಾವು ಗಮನಿಸಬೇಕಾದಂಥ ಪ್ರಮುಖವಾದಂಥ ವಿಚಾರ. 100% ನೀರು ನಾವು ಕೆರೆಕಟ್ಟೆಗಳಲ್ಲಿ, ಡ್ಯಾಮ್ಗಳು, ಕಾಲುವೆಗಳ ಮುಖಾಂತರ ಪೂರೈಕೆ ಮಾಡಿದ್ರೆ 60% ನೀರು ನಮಗೆ ಅಂತರ್ಜಲವಲ್ಲಿ ಕೃಷಿಗೆ ನಮಗೆ ನೀರನ್ನ ಬಳಸ್ಕೋತಾ ಇದ್ದೀವಿ. ಇದ್ರ ಜೊತೆಗೆ ಕೃಷಿಗೆ ಅಷ್ಟೇ ಅಲ್ಲದೆ ಬಹುಪಾಲು ಕುಡಿಯುವ ನೀರಿಗೆ ಅಂತಂದ್ರೆ ಆಲ್ಮೋಸ್ಟ್ 70-75% ಅಷ್ಟು ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರು, ಮನುಷ್ಯನ ಕುಡಿಯುವ ನೀರಿನ ಅವಶ್ಯಕತೆಯನ್ನ ನಮ್ಮ ಅಂತರ್ಜಲ ಪೂರೈಕೆ ಮಾಡ್ತಾ ಇದೆ. ಈವನ್ ಕೈಗಾರಿಕೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಂತರ್ಜಲದ ನೀರಿನ ಮೇಲೆ ಅವಲಂಬಿತರಾಗಿದ್ದೀವಿ. ಸೊ ಈ ಅಂತರ್ಜಲ ಏನಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದರೆ, ಅಂತರ್ಜಲದ ಮಟ್ಟ ಬಹುತೇಕ ರಾಜ್ಯದಾದ್ಯಂತ ಕುಸಿತಾ ಇರತಕ್ಕಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ತಾ ಇದ್ದೀವಿ. ಬಹುಶಃ ರಾಜ್ಯದ ಅಂತರ್ಜಲದ ಮಟ್ಟವನ್ನು ಗಮನಿಸೋದಾದರೆ, ಎಲ್ಲೆಲ್ಲಿ ಕಾಡು ಅಥವಾ ಎಲ್ಲೆಲ್ಲಿ ಮರಗಿಡಗಳು ಏರಳವಾಗಿರುವೋ ಅಂಥ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಈ ಒಂದು ಕಳೆದ ಬೇಸಿಗೆ ಹಂಗಾಮಿನಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಕ್ಷೀಣಿಸಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಬಹುಪಾಲು ಪ್ರದೇಶಗಳಲ್ಲಿ ಬಹಳಷ್ಟು ಬೋರ್ವೆಲ್ಗಳು ನಿಂತೋಗಿದ್ದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದು ಯಾವ ಸನ್ನಿವೇಶದಲ್ಲಿ ಅಂತ ಗಮನಿಸಬೇಕು. ಆ್ಯಕ್ಚುಲಿ ಕಳೆದ 4 ವರ್ಷಗಳು ಓಕೆ 2019 2022 ವರ್ಷದವರೆಗೆ ರಾಜ್ಯದಲ್ಲಿ ಉತ್ತಮವಾದಂಥ ಮಳೆ ಆಯಿತು. ಉತ್ತಮವಾದ ಮಳೆಯಾಗಿ ಅಂತರ್ಜಲದ ಅಭಿವೃದ್ಧಿ ಆಗಿದ್ರೂ ಕೂಡ 2023 ಒಂದೇ ಒಂದು ವರ್ಷದಲ್ಲಿ ಬರ ಬಂದಿರತಕ್ಕಂಥದ್ದು. ಆ ಬರ ಸನ್ನಿವೇಶ ಒಂದೇ ವರ್ಷದ ಬರದಲ್ಲಿ ಆ ಮುಂದಿನ ಬೇಸಿಗೆ ಹಂಗಾಮಿನಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಅಂತರ್ಜಲದ ಮಟ್ಟ ಕ್ಷೀಣಿಸಿರ್ತಕ್ಕಂಥದ್ದು ಗಮನಿಸಿದ್ದೀವಿ. ಬಹುಶಃ ಬೆಂಗಳೂರನ್ನ ಗಮನಿಸ್ಕೋದಾದ್ರೆ ನಮ್ಮ ಸ್ನೇಹಿತರು ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಸುಮಾರು 1 ವರ್ಷದ ಹಿಂದೆ ಬೋರ್ವೆಲ್ ಅನ್ನು ಹಾಕಿದಂಥ ರೈತರು ಸುಮಾರು 500 ಅಡಿನಲ್ಲಿ 3 ಇಂಚು ನೀರು ಸಿಕ್ಕಿರ್ತಕ್ಕಂಥ ಬೋರ್ವೆಲ್ಲು ಕೂಡ ಕಳೆದ ಬೇಸಿಗೆನಲ್ಲಿ ಬತ್ತೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಮನೆ ಬೋರ್ವೆಲ್ಲು ಕೂಡ ಬತ್ತೋಗಿರ್ತಕ್ಕಂಥ ಪರಿಸ್ಥಿತಿ ನಗರ ಪ್ರದೇಶದಲ್ಲಿದೆ. ಮತ್ತೆ ಆ ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಬಹಳಷ್ಟು ಬೋರ್ವೆಲ್ಗಳು ಬತ್ತೋಗಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಅಲ್ಲ, ಇದು ನಾವು ನೀರಿನ ಅಭಾವ ಅಂದ್ರೆ ಇದು ತುಂಬಾ ಮುನ್ನೆಚ್ಚರಿಕೆ ನಾವು ತಗೊಳ್ಳೇಬೇಕು ಖಂಡಿತ. ಯಾಕಂದ್ರೆ ಈಗ ನಾವು ಉದಾಹರಣೆ ನೋಡ್ರಿ, ಒಂದು ಬೋರನ್ನ ಅಥವಾ ಒಂದು ಬಾವಿನ ಅಥವಾ ಒಂದು ಕೆರೆನ ನಂಬಿಕೊಂಡಿದ್ದಾಗ ನಮ್ಗೆ ಆ ನೀರಿನ ಮೂಲ ಗೊತ್ತಿರುತ್ತೆ, ನಾವು ಅದನ್ನು ಉಪಯೋಗಿಸ್ಕೊತಾ ಹೋಗ್ತೇವೆ, ಹಿಂದಿನಿಂದ ಬಂದಿರ್ತದೆ. ಈಗ ಅದ ನಾವು ಉಪಯೋಗಿಸ್ತಿದ್ದಂತ ಬೋರ್ ಆಗ್ಲಿ, ಕೆರೆ ಆಗ್ಲಿ, ಅಥವಾ ಇನ್ನೊಂದಾಗ್ಲಿ, ಅದು ಇಲ್ಲಾಗ್ಬಿಟ್ರೆ ಏನ್ ಮಾಡ್ಬೇಕು, ಎಲ್ಲಿಂದ ನೀರು ತರಬೇಕು ನಾವು? ಖಂಡಿತ ಖಂಡಿತ. ಸೊ ಈಗ ತಾವೇ ಹೇಳದಂಗೆ ಭೂಮಿಯ ಮೇಲ್ಪದದಲ್ಲಿ ಇರತಕ್ಕಂತ ನೀರು ನಮ್ಗೆ ಕಣ್ಣಿಗೆ ಕಾಣುತ್ತೆ, ಭೂಮಿಯ ಗರ್ಭದಲ್ಲಿರ್ತಕ್ಕಂತ ನೀರು ಕಣ್ಣಿಗೆ ಕಾಣಲ್ಲ. ಹಾಗಾದ್ರೆ ಅಂತರ್ಜಲ ಏನು ಅಂತಕ್ಕಂಥದ್ದ ನಾವು ಮೊದಲು ತಿಳ್ಕೊಳ್ಳೋಣ. ಭೂಮಿಯ ಗರ್ಭದಲ್ಲಿ ಇರ್ತಕ್ಕಂತ ನೀರನ್ನ ನಾವು ಸಿಂಪಲ್ ಆಗಿ ಅಂತರ್ಜಲ ಅಂದ್ರೆ ಒಳಗಡೆ ಭೂಮಿಯ ಒಳಗಡೆ ಇರ್ತಕ್ಕಂತ ನೀರನ್ನ ಅಂತರ್ಜಲ ಅಂತ ಕರಿತೀವಿ. ಅಂತರ್ಜಲ ಯಾವ ರೀತಿ ಅಭಿವೃದ್ಧಿ ಆಯಿತು ಅಂತ ಫಸ್ಟ್ ನಾವು ಆಲೋಚನೆ ಮಾಡಿದ್ರೆ ಯಾವ ರೀತಿ ಕ್ಷೀಣಿಸ್ತಾ ಇದೆ ಅಂತ ಯೋಚನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂತರ್ಜಲ ಅಂತಕ್ಕಂಥದ್ದು ಭೂಮಿಯ ಗರ್ಭವನ್ನ ನೀವು ಬಗೆದು ನೋಡೋದಾದ್ರೆ ಭೂಮಿಯ ಗರ್ಭದಲ್ಲಿ ಸುಮಾರು ಮೇಲ್ಪದರದಲ್ಲಿ ನಿಮ್ಗೆ 3-5 ಅಡಿ ಮಣ್ಣಿರುತ್ತೆ, ಅಂದ್ರೆ ಉಳುಮೆ ಮಾಡಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣಿರುತ್ತೆ. ಅದ್ರ ಕೆಳಗಡೆ ಒಂದು 25 ಅಡಿಯಷ್ಟು ಗೊರಸ್ಲಿರುತ್ತೆ. ಗೊರಸ್ಲು ಅಂತಂದ್ರೆ ಎಪ್ಪಾದಂತ ಮಣ್ಣು ಅಥವಾ ಬಂಡೆ ಮಿಶ್ರಿತ ಮಣ್ಣು ಅಂತ ಕರಿಬಹುದು. ಸಾಮಾನ್ಯವಾಗಿ ಸರಾಸರಿನಲ್ಲಿ 30 ಅಡಿ ಆಳಕ್ಕಿಂತ ಕೆಳಗಡೆ ಹೋದಾಗ ನಮ್ಗೆ ಬಂಡೆಗಳಿರ್ತವೆ. ಸೊ ಬಂಡೆಗಳಿರ್ತವೆ, ಇದು ಭೂಮಿಯ ಗರ್ಭ. ಆಕ್ಚುಲಿ ಭೂಮಿಯ ಮೇಲ್ಪದರದಲ್ಲಿ ಅನಾದಿ ಕಾಲದಿಂದ ಆಗ್ತಾ ಇರತಕ್ಕಂಥ ಘಟನೆಗಳಿಂದ ನಾವು ಓಡಾಡ್ತಾ ಇದೀವಿ. ಟ್ರ್ಯಾಕ್ಟರ್ಗಳು ಓಡಾಡ್ತವೆ, ವೆಹಿಕಲ್ಗಳು ಓಡಾಡ್ತವೆ, ಮರಮುಟ್ಟುಗಳ ತೂಕ, ಈ ತೂಕಕ್ಕೆ ಏನಾಗ್ತಾ ಇದೆ, ಬಂಡೆಗಳು ಸೀಳ್ತಾ ಹೋಗ್ತವೆ. ಬಂಡೆಗಳು ಸೀಳಿದಾಗ ಏನಾಗುತ್ತೆ, ಬಂಡೆ ಸೀಳಿರ್ತಕ್ಕಂಥ ಜಾಗದಲ್ಲಿ ಅನಾದಿ ಕಾಲದಿಂದ ಮಳೆ ಬಿದ್ದಂತ ಸಂದರ್ಭದಲ್ಲಿ, ನಮ್ಮ ತಾತ ಮುತ್ತಾತರ ಕಾಲದಿಂದ ಬಿದ್ದಂತ ಮಳೆ ನೀರು ಭೂಮಿಯ ಒಳಗಡೆ ಇಂಗದಂತ ಸಂದರ್ಭದಲ್ಲಿ ಆ ರಂಧ್ರಗಳಲ್ಲಿ ಆ ಗ್ಯಾಪ್ಗಳಲ್ಲಿ ಸಂಗ್ರಹಣೆ ಆಗ್ತಾ ಹೋಗ್ತಾ ಇತ್ತು. ಆ ಸಂಗ್ರಹಣೆ ಆದಂತ ನೀರೇ ನಮ್ಗೆ ಅಂತರ್ಜಲವಾಗಿ ವರ್ಗೀಕರಣ ಆಗ್ತಾ ಇತ್ತು ಆಕ್ಚುಲಿ. ಸೊ ಈ ಅಂತರ್ಜಲ ಅಂತಕ್ಕಂಥದ್ದು ಬಂಡೆನಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿದ್ರೆ, ಭೂಮಿಯ ಮೇಲ್ಪದರದಲ್ಲಿ ಓಕೆ ಬಂಡೆಯ ಮೇಲ್ಪದರದಲ್ಲಿ ಅಂತರ್ಜಲದನ್ನ ನಾವು ಜಲರೇಖೆಗಳು ಅಂತ ಕರಿತೀವಿ. ಜಲರೇಖೆಗಳು ಒತ್ತೊತ್ತಾಗಿರ್ತವೆ, ಕೆಳಭಾಗಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಏನಾಗ್ತಾ ಇರ್ತವೆ, ಜಲರೇಖೆಗಳು ಕಡಿಮೆ ಆಗ್ತಾ ಇರ್ತವೆ. ಕಾರಣ ಏನಪ್ಪಾ ಅಂತಂದ್ರೆ ಭೂಮಿಯ ಮೇಲ್ಪದರದಲ್ಲಿ ನಡೆಯುವಂತಹ ಚಟುವಟಿಕೆಯಿಂದ ಮೇಲ್ಪದರದಲ್ಲಿ ಹೆಚ್ಚಿನ ಒತ್ತಡ ಬೀಳೋದ್ರಿಂದ ಬಂಡೆ ಸೀಳ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಕೆಳಕ್ ಹೋಗ್ತಾ ಹೋಗ್ತಾ ಅದರ ಏಟು ಅಥವಾ ಒತ್ತಡ ಕಡಿಮೆ ಆಗ್ತಾ ಇರುತ್ತೆ, ಹಾಗಾಗಿ ಸೀಳುವಂತ ಪ್ರಮಾಣ ಕಮ್ಮಿ ಇರುತ್ತೆ, ಅಲ್ಲಿ ಜಲರೇಖೆಗಳು ಕಡಿಮೆ ಇರ್ತವೆ. ಒಂದು ಎರಡನೇದು ಇನ್ನು ಜಲದ ಗುಣಮಟ್ಟ ಕೂಡ ಬಹಳ ಮುಖ್ಯ. ಈಗ ನೀವು 500 ಅಡಿ 600 ಅಡಿ 1000 ಅಡಿ ಕ್ರಾಸ್ ಆದ್ಮೇಲೆ ನಮ್ಗೆ ಈ ಫ್ಲೋರೈಡ್ ಈ ಸಮಸ್ಯೆ, ನೀರಿನ ಗುಣಮಟ್ಟದ ಸಮಸ್ಯೆ ಬರುತ್ತೆ ಆಕ್ಚುಲಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಬಹುಶಃ ನಾನು ಆಗ್ಲೇ ಹೇಳ್ದಂಗೆ ಭೂಮಿಯ ಮೇಲ್ಪದರದಲ್ಲಿ ಬಿದ್ದಂತ ಮಳೆ ನೀರು ಒಳಗಡೆ ಇಂಗುತ್ತೆ. ಇಂಗದಂತ ಸಂದರ್ಭದಲ್ಲಿ ಮೇಲ್ಪದರದಲ್ಲಿರ್ತಕ್ಕಂಥ ಕಣರಚನೆ ಆಗಿರ್ತಕ್ಕಂಥ ಮಣ್ಣಿನಲ್ಲಿ ಮರಳಿನ ಅಂಶ ಇರುತ್ತೆ. ಮರಳಿನ ಕೆಲಸ ಏನಪ್ಪ ಅಂದ್ರೆ ನೀರನ್ನ ಫಿಲ್ಟರ್ ಮಾಡೋದು, ಅದ್ರ ಕೆಲಸ ಆಗಿರುತ್ತೆ. ಸೊ ನೀರು ಫಿಲ್ಟರ್ ಆಗಿ ಕೆಳಗಡೆ ಹೋಗುತ್ತೆ, ಕೆಳಗಡೆ ಹೋದ್ಮೇಲೆ ಬಂಡೆಗಳಿರ್ತವೆ, ಬಂಡೆಗೆ ಹೋಗುತ್ತೆ. ಬಂಡೆಗೆ ಹೋದ್ಮೇಲೆ ಬಂಡೆ ಅಂತಕ್ಕಂಥದ್ದು ಖನಿಜಗಳ ಮಿಶ್ರಣ ಅಥವಾ ಲವಣಗಳ ಮಿಶ್ರಣ, ಉಪ್ಪಿನಂಶ ಅಂತಕ್ಕಂಥದ್ದು. ಸೊ ಅಲ್ಲಿ ನೀರು ಗ್ಯಾಪ್ ಅಲ್ಲಿ ನೀರು ನಿಂತ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಆ ಬಂಡೆಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಲವಣಗಳು ಒಂದೊಂದು ನೀರಿನೊಳಗಡೆ ಕರಗ್ತಾ ಕರಗ್ತಾ ಹೋಗ್ತಾ ಇರ್ತವೆ. ಸಾಮಾನ್ಯವಾಗಿ ನಿಮ್ಗೆ 500-600 ಅಡಿ ಒಳಗಡೆ ಅಂತರ್ಜಲ ಇದ್ದಂಥ ಸಂದರ್ಭದಲ್ಲಿ ಓಕೆ 500 ಅಡಿ ಹೋಗಿರ್ತಕ್ಕಂಥ ನೀರಲ್ಲಿ ಲವಣಗಳು ಕಡಿಮೆ ಪ್ರಮಾಣದಲ್ಲಿ ಸೇರ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಇನ್ನೂ ಆಳಕ್ಕೆ ಹೋಗ್ತಾ ಇದ್ದಂಗೆ ನಿಮ್ಗೆ 1000 ಅಡಿ 1500 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀರು ಮೇಲ್ಪದರದಿಂದ 1500 ಅಡಿಗೆ ಹೋಗಬೇಕಾದ್ರೆ ಒಂದೊಂದೇ ಚೂರು ಲವಣಗಳು ಸೇರ್ಕೊಂಡು 1500 ಅಡಿಗೆ ಹೋಗುವಷ್ಟರಲ್ಲಿ ಲವಣಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಲವಣಗಳು ಖಂಡಿತ ಮನುಷ್ಯನ ಆರೋಗ್ಯಕ್ಕೆ ಅವಶ್ಯಕ. ನೀರಿನಲ್ಲಿ ಲವಣಗಳು ಇರಬೇಕು, ಇರಬಾರ್ದು ಅಂತಲ್ಲ. ಆದರೆ ಮಿತಿ ಮೀರಿದ ಮಟ್ಟದಲ್ಲಿದ್ದಾಗ ನಮಗೆ ಸಮಸ್ಯೆ ಆಗುತ್ತೆ. ಸಾಮಾನ್ಯವಾಗಿ ಇವನ್ ನಮ್ಮಲ್ಲಿ ಆರ್ಒ ಅಥವಾ ಫಿಲ್ಟರ್ಗಳನ್ನು ಏನು ಹಾಕ್ಸ್ಕೋತೀವೋ ಆ ಫಿಲ್ಟರಲ್ಲಿ 200 PPM ವರೆಗೂ ಲವಣಗಳ ಪ್ರಮಾಣ ಇದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದ್ರೆ ಲವಣಗಳು ನಮ್ಮ ಬಾಡಿ ಬ್ಯಾಲೆನ್ಸನ್ನು, ಸಾಲ್ಟ್ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಲವಣಗಳಿರುತ್ತೆ. ನೀರಿನಲ್ಲಿ ಲವಣಾಂಶ ಇರಬೇಕು. 200 PPM ದಾಟದಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತವೆ. ಸೊ ನೀವು 500 ಒಳಗಡೆ ಬೋರ್ವೆಲ್ ಜಲ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಸಾಮಾನ್ಯವಾಗಿ ಲವಣಗಳು ಹತೋಟಿನಲ್ಲಿರ್ತವೆ. ಅದಕ್ಕಿಂತ ಜಾಸ್ತಿ ಹೋದಾಗ ಲವಣಗಳು ಸೇರ್ತಾ ಹೋದಂತೆಲ್ಲ ಲವಣಗಳ ಅಂಶ ಜಾಸ್ತಿಯಾಗಿ ಬಹುಶಃ ನಾವು 1 L ನೀರನ್ನ ಫಿಲ್ಟರ್ ಮಾಡಬೇಕಾದ್ರೆ 3-7 L ನೀರನ್ನ ಬಸಿಯುವಂತ ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ. ಸೊ ನಮ್ಮ ಎಲ್ಲಾ ಫಿಲ್ಟರ್ಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ಎರಡು ನಾನು ಇಲ್ಲಿ ಎರಡು ವಿಚಾರ ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಲರೇಖೆಗಳು ಮೇಲ್ಪದರದಲ್ಲಿ ಒತ್ತೊತ್ತಾಗಿರ್ತವೆ, ಕೆಳಕ್ಕೆ ಹೋಗ್ತಾ ಆಳಕ್ಕೆ ಹೋಗ್ತಾ ಇದ್ದಂತೆ ಜಲರೇಖೆಗಳು ಕಡಿಮೆ ಇರ್ತವೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಎರಡನೇದು, ಜಲದ ಗುಣಮಟ್ಟ ಮೇಲ್ಪದದಲ್ಲಿರ್ತಕ್ಕಂಥ ಜಲದಲ್ಲಿ ಚೆನ್ನಾಗಿರುತ್ತೆ, ಕೆಳಕ್ಕೆ ಹೋಗ್ತಾ ಅದರ ಗುಣಮಟ್ಟ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಂತರ್ಜಲದ ಮಟ್ಟವನ್ನು ನಾವು ಗಮನಿಸೋದಾದರೆ ಬಹುಪಾಲು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಪ್ರತಿ ವರ್ಷಕ್ಕೆ ಸರಾಸರಿ 3-4 meters ಅಂದರೆ 10-15 feet ವರೆಗೆ ಪ್ರತಿ ವರ್ಷ ಜಲದ ಮಟ್ಟ ಕುಸಿತಾ ಇದೆ. ಸೊ ಕುಸಿಯೋದಕ್ಕೆ ಕಾರಣ ಏನು ಅಂತ ನಾವು ನೋಡಬೇಕಾಗತ್ತೆ. ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ನಾವು ನೀರನ್ನ ಎತ್ತುವಂತ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಇಂಗಿಸುವಂತ ಪ್ರಮಾಣಕ್ಕಿಂತ, ಒಳಗೆ ಸೇರಿಸುವಂತ ಪ್ರಮಾಣಕ್ಕಿಂತ ನಾವು ಎತ್ತುವಂತ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಎತ್ತಾ ಇದ್ದೀವಿ? ನಮ್ಮ ದಿನನಿತ್ಯದ ನೀರಿನ ಬಳಕೆಗೆ ಎತ್ತಾ ಇದ್ದೀವಿ, ನಮ್ಮ ಕೃಷಿಗೆ ನೀರನ್ನ ಎತ್ತಾ ಇದ್ದೀವಿ, ಕೈಗಾರಿಕೆಗೆ ನೀರನ್ನ ಅಂತರ್ಜಲವನ್ನ ಎತ್ಕೋತಾ ಇದ್ದೀವಿ. ಸೊ ಎತ್ತುವಂತ ಪ್ರಮಾಣ ಜಾಸ್ತಿ ಆಯ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ದಿನನಿತ್ಯ ಪ್ರತಿಯೊಂದರಲ್ಲೂ ಕೂಡ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಈಗ ನಮ್ಮ ದಿನನಿತ್ಯದ ನೀರಿನ ಬಳಕೆಯನ್ನೇ ತೆಗೆದುಕೊಳ್ಳೋದಾದ್ರೆ ನಾವು ಒಂದು 20-25 years ಹಿಂದೆ ಒಂದು ಪ್ರತಿ ನಮ್ಮ ನಿತ್ಯ ಕರ್ಮಗಳಿಗೆ ಬಳಸ್ತಾ ಇದ್ದಂತ ನೀರಿನ ಪ್ರಮಾಣಕ್ಕೂ ಇವತ್ತು ನಾವು ಬಳಸ್ತಾ ಇರತಕ್ಕಂಥ ನೀರಿನ ಪ್ರಮಾಣಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಬಹುಶಃ ನಮ್ಮ ಅನುಭವದಲ್ಲೇ ಹೇಳಿದರೆ ವಾರಕ್ಕೆ 1 ಸ್ನಾನ ಮಾಡ್ತಾ ಇದ್ದಂತ ನಾನು ಈಗ ಪ್ರತಿದಿನ ಸ್ನಾನ ಮಾಡಲೇಬೇಕು, 7 times ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಎಲ್ಲದರಲ್ಲೂ ನಾಗರಿಕತೆ ಬೆಳೆದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಕೃಷಿನಲ್ಲಿ ನೀರಿನ ಬೇಡಿಕೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ವರ್ಷದ ಒಂದು ಸಂದರ್ಭವನ್ನು ನೋಡಿದ್ರೆ ನಮಗೆ ಈ ಬಿಸಿ ಗಾಳಿ, ಹೀಟ್ ವೇವ್ ಅಂತ ಏನ್ ಕರಿತೀವಿ, ಬಹುಶಃ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಯಾವ ವರ್ಷದಲ್ಲೂ ಕೂಡ ಹೀಟ್ ವೇವ್ ಅಂತಕ್ಕಂಥದ್ನ ಡಿಕ್ಲೇರ್ ಮಾಡಿರಲಿಲ್ಲ. ಈ ವರ್ಷ ಬಿಸಿ ಗಾಳಿ ಬೀಸುತ್ತೆ ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ 2-3 degrees centigrade ನಷ್ಟು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಾಗ ಏನಾಗುತ್ತೆ? ಆವಿಯಾಗುವಂತ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಗಿಡದಿಂದ ಬಾಷ್ಪೀಕರಣ ಆಗುವಂತ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನನ್ನ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಬೇಕು ಅಂದಾಗ ನಾನೇನ್ ಮಾಡ್ತೀನಿ, ಬೋರ್ವೆಲ್ನ 500 600 ಕೊರಿತೀನಿ, 600 1000 ವರೆಗೂ ಹೋಗ್ತೀನಿ, 1000 ಸಿಗ್ಲಿಲ್ಲ ಅಂದ್ರೆ 2000 ವರೆಗೂ ಹೋಗಿರ್ತಕ್ಕಂಥ ರೈತ ಬಾಂಧವರು ನಮ್ಮಲ್ಲಿ ಇದ್ದಾರೆ. ಸೊ ನೀರನ್ನು ಜಾಸ್ತಿ ಕೆಳಪಟ್ಟದಿಂದ ಎತ್ತುತ್ತಾ ಇದ್ದಾಗ ನಮಗೆ ಬೋರ್ವೆಲ್ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದೆ, ಜಲರೇಖೆಗಳು ಮೇಲ್ಪದರದಲ್ಲಿ ಒತ್ತಾಗಿರೋದ್ರಿಂದ ನೀವು ಬೋರ್ವೆಲ್ ಆಗ್ತಂತ ಸಂದರ್ಭದಲ್ಲಿ, ನಾವು 300 ವರೆಗೂ ಬೋರ್ವೆಲ್ ಆಗ್ತಂತ ಸಂದರ್ಭದಲ್ಲಿ 100 ಬೋರ್ವೆಲ್ಗಳು ಪಾಸ್ ಆಗ್ತಾ ಇದ್ದವು, ನೀರು ಬರ್ತಾ ಇತ್ತು ಆಕ್ಚುಲಿ. ಸೊ ಕಾರಣ ಏನಪ್ಪಾ ಅಂದ್ರೆ ಜಲರೇಖೆಗಳು ಒತ್ತಾಗಿರ್ತಿತ್ತು. 300-600 ಆಳಕ್ಕೆ ನಾವು ಇಳಿದಾಗ 100-90% ಬೋರ್ವೆಲ್ಗಳು ಪಾಸ್ ಆದೋ, 10% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಶುರುವಾದೋ, 600-1000 ಆಳಕ್ಕೆ ಹೋದಾಗ 60% ಪಾಸ್ ಆದೋ, 40% ಬೋರ್ವೆಲ್ಗಳು ಫೇಲ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆದೋ, 1000-1500 ಆಳಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಗೆ 60% ಫೇಲ್ ಆಗ್ತವೆ, 40% ಅಷ್ಟೇ ಪಾಸ್ ಆಗ್ತಕ್ಕಂಥದ್ದು. 1500 ಮೇಲೂ ಹೋಯ್ತು ಅಂತಂದ್ರೆ 90% ಬೋರ್ವೆಲ್ಗಳು ಫೇಲ್ಯೂರ್ ಆಗ್ತವೆ, 10% ಬೋರ್ವೆಲ್ ಮಾತ್ರ ನೀರು ಬರ್ತಕ್ಕಂಥದ್ದು. ಸೊ ಈ ತರದ ಪರಿಸ್ಥಿತಿ, ಯಾಕಂದ್ರೆ ಜಲರೇಖೆಗಳು ಕೆಳಪದರದಲ್ಲಿ ತೆಳುವಾಗಿರೋ ಕಾರಣದಿಂದ ನಮಗೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಒಂದು, ನೀರು ಎತ್ತುವಂತ ಪ್ರಮಾಣ ಜಾಸ್ತಿ ಆಯ್ತು ಅಂತ ಹೇಳಿದೆ. ಎರಡನೇ ಕಾರಣ ಏನಪ್ಪ ಅಂದ್ರೆ ನಾವು ಕಾಡನ್ನ ನಾಶ ಮಾಡ್ತಾ ಹೋದ್ವಿ, ಗಿಡ ಮರಗಳನ್ನ ಹಾಳು ಮಾಡ್ತಾ ಹೋದ್ವಿ. ಗಿಡ ಮರಗಳಿಗೂ ಮಳೆಗೂ ಅಂತರ್ಜಲಕ್ಕೂ ನೇರವಾದಂತ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಅಂತಂದ್ರೆ, ಗಿಡ ಮರಗಳು ಬಹುಶಃ ನಾವು ನೋಡಿದೀವಿ, ಗಿಡ ಮರಗಳ ಮೇಲ್ಗಡೆ ಬೀಳ್ತಕ್ಕಂಥ ನೀರು ಬಹುಪಾಲು ನೀರು, ನಾವು ಮಳೆ ಬಂದಾಗ ಗಿಡ ಮರದ ಕೆಳಗಡೆ ಹೋಗಿ ನಿಂತ್ಕೋತೀವಿ ನೆನಿಬಾರ್ದು ಅಂತ, ಹಾಗಾದ್ರೆ ಅಲ್ಲಿ ಮಳೆ ಉಯ್ಯಲ್ವಾ? ಮಳೆ ಉಯ್ತಾ ಇರುತ್ತೆ. ಊದಂತ ಮಳೆ ಏನಾಗುತ್ತೆ? ಎಲೆಗಳಿಂದ ಕವಲ್ಗಳಿಗೆ, ಕವಲದಿಂದ ಕಾಂಡಕ್ಕೆ ಬಂದು ನೀರು ಸರಾಗವಾಗಿ ತಂದು ಕೆಳಗಡೆ ಬಿಟ್ಕೊಡುತ್ತೆ. ಅದು ಬಿಟ್ಕೊಟ್ಟ ಆದ್ಮೇಲೆ ಮರ ಬೇರ್ ಕೊಟ್ಟಿರುತ್ತೆ. ಮರ ಎಷ್ಟಡಿವರೆಗೂ ಬೇರ್ ಕೊಟ್ಟಿರುತ್ತೆ? ಸಾಮಾನ್ಯವಾಗಿ 1 ಬೇರು, 100-90% ಬೇರ್ಗಳು 4-5 feet ಆಳದಲ್ಲಿ ಇದ್ರು ಕೂಡ ಒಂದು ತಾಯಿ ಬೇರು ಅಂತ ನಾವೇನ್ ಕರಿತೀವಿ, ಆ ತಾಯಿ ಬೇರು ಗಿಡ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೋ ಅಷ್ಟು ಆಳಕ್ಕೆ ಹೋಗುತ್ತೆ. ಸುಮಾರು ಒಂದು 20-30 ಎತ್ತರಕ್ಕೆ ಬೆಳೀತಕ್ಕಂತ ಒಂದು ಮರ ಆದ್ರೆ 20-30 ಆಳದವರೆಗೆ ಒಂದು ರಂಧ್ರವನ್ನ ಅದು ಮಾಡ್ಕೊಂಡು ಹೋಗಿರುತ್ತೆ ತಾಯಿ ಬೇರು. ಸೊ ಮೇಲ್ಮುಖವಾಗಿ ಕಟಾವು ಮಾಡಿದಂತ ನೀರು ಏನ್ ಬಂದು ಕಾಂಡದ ಮುಖಾಂತರ ಕೆಳಗಡೆ ಬಂತೋ ಅದನ್ನ ತಾನು 20-30 ಆಳಕ್ಕೆ ತಗೊಂಡೋಗಿ ತಲುಪಿಸ್ಬಿಡುತ್ತೆ. ಆಕ್ಚುಲಿ ಇಲ್ಲ, ನಾನು ಮರವನ್ನ ಕಡ್ದಾಗ್ತೆ, ಮರ ಕಡ್ದಾಗ್ತಾಗ ಏನಾಗುತ್ತೆ, ಸಾಮಾನ್ಯವಾಗಿ ಏನಾಗುತ್ತೆ, ಬೇರು ಸತ್ತೋಗುತ್ತೆ. ಸೊ ಮೇಲಿಂದ ಬಿದ್ದಂತ ಮಳೆ ನೀರು ರಪ್ಪ ಅಂತ ಭೂಮಿ ಮೇಲೆ ಬಿದ್ರೆ ಭೂಮಿ ಗಟ್ಟಿ ಆಗುತ್ತೆ, ಎಪ್ಪ ಆಗ್ಬಿಡುತ್ತೆ, ಎಪ್ಪ ಆಗ್ಬಿಟ್ಟು ಹೊರಗಡೆ ಎರ್ದೋಗುತ್ತೆ, ಭೂಮಿ ಕುಡಿತಕ್ಕಂಥ ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ. ಒಳಗಡೆ ಬೇರು ಸತ್ತೋಗಿರುತ್ತೆ, ಬೇರು ಸತ್ತೋಯ್ತು ಅಂತಂದ್ರೆ ಆ ರಂಧ್ರ ಏನಿತ್ತು, ರಂಧ್ರವನ್ನ ಗೊರ್ತಲು ಮಣ್ಣು ತುಂಬಿಕೊಂಡು ಅದ್ ಗ್ಯಾಪ್ ಅನ್ನ ಮುಚ್ಚಿಬಿಟ್ಟಿರುತ್ತೆ. ಮುಚ್ಚಿದಾಗ ಏನಾಗುತ್ತೆ, ಮೇಲ್ಗಡೆ ನಾವು 2-3 ಸಡಿಲ ಮಾಡಿರ್ತೀವಿ ಉಳುಮೆ ಮಾಡೋದಕ್ಕೆ, 2-3 ನೀರು ಇಳಿಯುತ್ತೆ, ಆದ್ರೆ 20 ಹೋಗೋದಿಲ್ಲ. 2-3 ಇರ್ತಕ್ಕಂಥ ನೀರೇನಾಗುತ್ತೆ, ಆ ನಂತರ ಸೂರ್ಯನ ಕಿರಣ ಬಿದ್ದಂತ ಸಂದರ್ಭದಲ್ಲಿ ಆವಿಯಾಗೋಗ್ಬಿಡುತ್ತೆ, ಅದು ಆಕಾಶಕ್ಕೆ ಆವಿಯಾಗೋಗ್ಬಿಡುತ್ತೆ, ಭೂಮಿಯ ಗರ್ಭಕ್ಕೆ ಇಳಿತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಈ ರೀತಿ ಕಾಡನ್ನ ನಾಶ ಮಾಡ್ತದ್ದು ನಮ್ಮಲ್ಲಿ ನಾವು ಹೇಳ್ತೀವಿ. ಸುಸ್ಥಿರವಾದಂತ ಒಂದು ಪರಿಸರ ಇರಬೇಕು ಅಂತಂದ್ರೆ 33% ಅಷ್ಟು ಕಾಡು ಇರಬೇಕು ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ 16% ಕಾಡು ಅಷ್ಟೇ ಇರೋದು, ರೆಕಾರ್ಡ್ ಅಲ್ಲಿ 22% ಇದ್ರೂ ಕೂಡ ಕಾಡಿನ ಒಂದು ಇದು ಡೆನ್ಸಿಟಿ ಸಾಂದ್ರತೆ ಅಂತ ಏನ್ ಹೇಳ್ತೀವಿ, ಮರಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕುಸಿದಿದೆ. ಇದು ಅಂತರ್ಜಲ ಕುಸಿಲಿಕ್ಕೆ ಮತ್ತೊಂದು ಕಾರಣ. ಮೂರನೇ ಒಂದು ಕಾರಣ ಅಂತಂದ್ರೆ ನಮ್ಮ ಮರಳು ಗಣಿಗಾರಿಕೆ. ಆಕ್ಚುಲಿ ಮಣ್ಣಲ್ಲಿ ಮರಳಿನ ಅಂಶ ಏರಳವಾಗಿದ್ದಂತ ಸಂದರ್ಭದಲ್ಲಿ ಮರಳಲ್ಲಿ ನೀರು ಸರಾಗವಾಗಿ ಕೆಳಗಡೆ ಇಳಿದಕ್ಕೆ ಸಾಧ್ಯ ಆಗುತ್ತೆ, ಮಣ್ಣು ಎಪ್ಪಾಗೋದಿಲ್ಲ. ಹಾಗಾಗಿ ನೀರು ಕೆಳಗಡೆ ಇಳಿದ್ರಿಂದ ಮರಳಿದ್ದಂತ ಸಂದರ್ಭದಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಆದ್ರೆ ಆ ಮರಳು ಇವತ್ತು ನಮ್ಮ ಗೋಡೆಗಳನ್ನ ಬಂದು ಸೇರ್ಕೊಂಡಿದೆ, ಕಾಂಕ್ರೀಟ್ನ ಮುಖಾಂತರ ಗೋಡೆಗಳ ಮುಖಾಂತರ ಸೇರ್ಕೊಂಡಿದೆ. ಸೊ ಹಾಗಾಗಿ ಮಣ್ಣಲ್ಲಿ ಮರಳಿನ ಅಂಶ ಕಡಿಮೆ ಆಗಿರೋದು ಕೂಡ ಮಣ್ಣು ಎಪ್ಪಾಗ್ಲಿಕ್ಕೆ ಕಾರಣ ಆಗಿದೆ, ಭೂಮಿ ನೀರು ಕುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಲ್ಕನೇದು ನಮ್ಮ ಬೇಸಾಯ ಕ್ರಮಗಳು ಕೂಡ. ಬೇಸಾಯ ಕ್ರಮಗಳಲ್ಲಿ ಯಾವ ರೀತಿ ನಾವು ಹಿಂದೆ ಸಾಕಷ್ಟು ಸಾವಯವ ಗೊಬ್ಬರವನ್ನ ಮಣ್ಣಿಗಾಕ್ತಾ ಇದ್ವಿ, ಈಗ ಸಾವಯವ ಗೊಬ್ಬರವನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ರೈತರಿಗೆ ಸಾವಯವ ಗೊಬ್ಬರದ ಲಭ್ಯತೆನೆ ಕಡಿಮೆ ಆಗ್ತಾ ಇದೆ, ದನ ಕರುಗಳು ಕಡಿಮೆ ಆಗ್ತಾ ಇದಾವೆ. ಹಾಗಾದಾಗ ಏನಾಗುತ್ತೆ, ಮಣ್ಣಿಗೆ ಸಾವಯವ ಗೊಬ್ಬರವನ್ನ ಏರಳವಾಗಿ ಹಾಕಿದ್ರೆ ಮಣ್ಣು ಮೃದುವಾಗಿರುತ್ತೆ, ನೀರು ಸರಾಗವಾಗಿ ಕೆಳಗಡೆ ಇಳಿಲಿಕ್ಕೆ ಅನುಕೂಲ ಆಗುತ್ತೆ. ಸಾವಯವ ಗೊಬ್ಬರ ಹಾಕ್ಲಿಲ್ಲ ಅಂತಂದ್ರೆ ಮಣ್ಣು ಎಪ್ಪಾಗಿರುತ್ತೆ, ನೀರನ್ನ ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಸೊ ಕುಸಿತಾ ಇರ್ತಕ್ಕಂತ ಅಂತರ್ಜಲವನ್ನ ನಾವು ಈಗಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಈಗ ನಾವು ದುಡ್ಡಿದ್ದಂತ ಸಂದರ್ಭದಲ್ಲಿ ದುಡ್ಡನ್ನ ಹಾಕೊಂಡು ಒಬ್ಬ ಉಳಿತಾಯ ಖಾತೆಯಲ್ಲಿ ಉಳಿತಾಯ ಮಾಡ್ಕೊಂಡಿಲ್ಲ ಅಂತಂದ್ರೆ ನನಗೆ ಬರ ಬಂದಾಗ ದುಡ್ಡಿನ ಬೇಡಿಕೆ ಬಂದಾಗ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕೊಡೋದಿಲ್ಲ ನನ್ನ ಅಕೌಂಟ್ ಅಲ್ಲಿ ದುಡ್ಡಿಲ್ಲದೆ ಇದ್ರೆ. ಸೊ ಆ ಕಾರಣಕ್ಕೋಸ್ಕರ ನಾವು ಆದಷ್ಟು ನೀರನ್ನ ಅಂತರ್ಜಲವನ್ನು ಇಂಗುವಂತೆ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅನುಸರಿಸಬಹುದಾದ ಕ್ರಮಗಳು ಅಂತ ಆಲೋಚನೆ ಮಾಡೋದಾದ್ರೆ ಒಕೆ, ರೈತರು ಮುಖ್ಯವಾಗಿ ನಾವು ವಿಸ್ತರಣೆಯಲ್ಲಿ ಒಂದು ಸಿದ್ಧಾಂತವನ್ನು ಹೇಳ್ತೀವಿ, ಓಡುವಂತ ನೀರನ್ನ ನಡೆಯುವಂತೆ ಮಾಡಿ, ನಡೆಯುವಂತ ನೀರನ್ನ ತೆವಳುವಂತೆ ಮಾಡಿ, ತೆವಳುವಂತ ನೀರನ್ನ ಇಂಗುವಂತೆ ಮಾಡಿ, ಇಂಗಿದಂತ ನೀರು ಅಂತರ್ಜಲವನ್ನ ಸೇರಿಯುವಂತೆ ಮಾಡಿ ಅಂತ ಹೇಳ್ತಾರೆ. ಡಾಕ್ಟರ್ ತಿಮ್ಮೇಗೌಡರವರೇ, ನಾವು ಹಲವಾರು ವರ್ಷದಿಂದ ಕೇಳ್ತಾನೆ ಇದ್ದೇವೆ, ಏ ಮಳೆ ಕೊಯ್ಲು ಮಾಡಬೇಕು, ಮಳೆ ನೀರಿನ ಸಂಗ್ರಹಣೆ ಮಾಡಬೇಕು, ಅಲ್ಲಿ ಹೇಳ್ತೇವೆ, ಇಲ್ಲಿ ಲೆಕ್ಚರ್ ಕೇಳ್ತೇವೆ, ಅಲ್ಲೂ ಪತ್ರಿಕೆಯಲ್ಲಿ ಓದ್ತೇವೆ, ಟಿವಿಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರುತ್ತೆ, ಇದು ನಾವು ಬಾಯಿ ಮಾತಲ್ಲೇ ಇನ್ನೂ ಹೇಳ್ಕೊತಾ ಇದ್ದೇವೆ. ಈಗಲೂ ಕೂಡ ನಾವು ಮುಂಜಾಗ್ರತೆ ವಹಿಸಿ ಎಚ್ಚರಿಕೆ ವಹಿಸಿ ನಾವು ತೀರಾ ಪೋಷಣೆ ಆಗಿ ಮಾಡದೆ ಹೋದ್ರೆ ನಮಗೆ ಮುಂದೆ ಕಷ್ಟ ಇದೆ. ಖಂಡಿತ ಕಷ್ಟ ಏನಿದೆ, ಬರಗಾಲ ಬರುತ್ತೆ, ಕುಡಿಯೋ ನೀರಿನ ಸಮಸ್ಯೆ, ನೀರು ಮತ್ತೆ ಆಹಾರ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಸೊ ಹಾಗಾಗಿ ಉತ್ತಮ ಅವಕಾಶ ಇದೆ, ನೀರನ್ನ ಸಾಮಾನ್ಯವಾಗಿ 10-15 ಆಳ ಭೂಮಿಗೆ ಸೇರಿಸುವಂತ ಕೆಲಸ ಆಗಬೇಕಾಗಿದೆ. ಖಂಡಿತ ಖಂಡಿತ ಇದು ಸಾಧ್ಯತೆ ಇದೆ, ಇದು ದೊಡ್ಡ ಕೆಲಸ ಅಲ್ಲ. ಇದು ಖಂಡಿತ ಇದು ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕಡೆ ಮಾಡಿದ್ರೆ, ಸಂಘ ಸಂಸ್ಥೆಗಳು ಸರ್ಕಾರ ಎಲ್ಲ ಒಂದು ಕ್ರಮ ತಗೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ನೀರಿನ ರಕ್ಷಣೆ ಆಗಬೇಕು. ಆಮೇಲೆ ಇವತ್ತು ಏನು ಅರಣ್ಯದಲ್ಲಿ ಒಂದೇ ತರ ಗಿಡ ಬೆಳೆಸದನ್ನ ಅದು ಬಂದ್ ಮಾಡಿ ಎಲ್ಲಾ ಜಾತಿಯ ಗಿಡಗಳನ್ನ ಆ ಅರಣ್ಯದಲ್ಲಿ ತುಂಬಿದ್ರೆ ಆಗ್ತದೆ. ಈಗ ನೀಲಗಿರಿ, ಅಕೇಶಿಯಾ ಇವು ಬಹಳ ನೀರನ್ನು ಕುಡಿಯುವಂತ, ಇವು ಬೇಗನೆ ಕಟ್ಟಿಗೆ ಸಿಗ್ತದೆ ಅಂತ ಒಂದು ಧೋರಣೆಯಿಂದ ಎಲ್ಲರೂ ಬೆಳೆಸ್ತಾ ಹೋದ್ರೆ ಅದು ಒಳ್ಳೇದಲ್ಲ. ಖಂಡಿತ. ಸೊ ಈ ನಿಟ್ಟಿನಲ್ಲಿ ಅಂತರ್ಜಲ ಸಂರಕ್ಷಣೆ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನ ರೈತ ಬಾಂಧವರು ಮತ್ತೆ ಇವಾಗ ಎಲ್ಲಾ ನಾಗರಿಕರು ಕೂಡ ಎಚ್ಚೆತ್ತುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕುಡಿಯೋ ನೀರಿನ ಲಭ್ಯತೆ ಇಲ್ಲ ಅಂದ್ರೆ ನಾವೆಲ್ಲೂ ತರಕ್ಕಾಗೋದಿಲ್ಲ, ನಮ್ಗೆ ಆಹಾರವನ್ನ ಎಲ್ಲಿ ಉತ್ಪಾದನೆ ಆಗುತ್ತೋ ಅಲ್ಲಿಂದ ತರಬಹುದು, ಆದ್ರೆ ನಮ್ಗೆ ಕುಡಿಯೋ ನೀರನ್ನ ಎಲ್ಲೋ ಹೊರಗಡೆಯಿಂದ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಅಂತರ್ಜಲ ಅಭಿವೃದ್ಧಿ ಮಾಡೋದಕ್ಕೆ ಅನುಸರಿಸಬೇಕಾದಂತ ಕೆಲವಾರು ಕ್ರಮಗಳು ಅಂತಂದ್ರೆ, ಈಗ ರೈತ ಬಾಂಧವರು ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು, ಆದಷ್ಟು ಬಿದ್ದಂತ ಮಳೆ ನೀರು ಓಕೆ ನಮ್ಮ ಹೊಲದಲ್ಲೇ ಸಂರಕ್ಷಣೆ ಮಾಡೋದಕ್ಕೆ ಒತ್ತನ್ನು ಕೊಟ್ಟು ನಮ್ಮ ಭೂಮಿಯ ಗರ್ಭಕ್ಕೆ ಇಳಿಸುವಂತೆ ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಬದುಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕ್ತಕ್ಕಂಥದ್ದು, ಬದುಗಳ ಮೇಲೆ ಹುಲ್ಲಿನ ಜಾತಿಗೆ ಸೇರಿದಂತ ಹುಲ್ಲನ್ನು ಹಾಕ್ತಕ್ಕಂಥದ್ದು ಅಥವಾ ಪೂರ್ವ ಪಶ್ಚಿಮ ಪಶ್ಚಿಮ ದಿಕ್ಕಿನಲ್ಲಿ ಮರಗಳನ್ನು ನಾಟಿ ಮಾಡ್ತಕ್ಕಂಥದ್ದು. ಇದರಿಂದ ಬದುಗಳನ್ನು ಗಟ್ಟಿಗೊಳಿಸಿ ಬದುಗಳನ್ನು ಸಂರಕ್ಷಣೆ ಮಾಡ್ಕೋಬಹುದು. ಬಿದ್ದಂಥ ಮಳೆ ನೀರು ಹೆಚ್ಚಿನ ಕಾಲ ಅಲ್ಲೇ ನಿಂತು ಭೂಮಿ ಒಳಗಡೆ ಇಂಗುವಂತೆ ನಾವು ನೋಡ್ಕೋಬಹುದು. ಇಳಿಜಾರಿಗೆ ಅಡ್ಡಲ ಉಳುಮೆ ಮಾಡ್ತಕ್ಕಂಥದ್ದು, ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಬೇಸಿಗೆನಲ್ಲಿ ಮೊದಲನೇ ಮಳೆ ಬಂದಂತ ಸಂದರ್ಭದಲ್ಲಿ ಒನ್ನೇರು ಅಥವಾ ಒನ್ನಾರು ಅಂತ ಕಟ್ತಾ ಇದ್ರು ಆಕ್ಚುಲಿ. ಅದು ರೈತನ ಬದುಕು ಆರಂಭ ಆಗುವಂತ ಕ್ರಿಯೆ ಅಂತ ಹೇಳ್ತಾ ಇದ್ವಿ ನಾವು ಆಗ ಆಕ್ಚುಲಿ. ಸೊ ಈಗ ಬಹಳಷ್ಟು ರೈತರು ಓಕೆ ಆ ಒಂದು ಕ್ರಿಯೆಯನ್ನ ಮಾಡ್ತಿದೀವಿ ಅಂತಕ್ಕಂಥದ್ದು. ಓಕೆ ಅದನ್ನ ಮಾಡಿದಾಗ ಏನಾಗುತ್ತೆ, ಭೂಮಿಯಿಂದ ಏನು ಎಪ್ಪಾಗಿರುತ್ತೋ, ಎಪ್ಪಾಗಿರ್ತಕ್ಕಂಥ ಭೂಮಿನ ಮೊದಲನೇ ಮಳೆಯ ತೇವಾಂಶದಲ್ಲಿ ನೀವು ಉಳುಮೆ ಮಾಡಿದ್ರೆ ಭೂಮಿ ಸಡ್ಲ ಆಗಿರುತ್ತೆ. ಆ ನಂತರ ಬಂದಂಥ ಮಳೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಅದ್ರ ಜೊತೆಗೆ ಇಳಿಜಾರಿಗೆ ಅಡ್ಲಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಓಕೆ ಅಂತರ ಬೇಸಾಯವನ್ನು ಸರಿಯಾದ ಸಮಯದಲ್ಲಿ ಮಾಡ್ತಕ್ಕಂಥದ್ದು, ಇದರಿಂದ ನೀರಿನ ಮಣ್ಣಿನಲ್ಲಿ ತೇವಾಂಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನೀವೇನೇ ಮಾಡಿದ್ರೂ ಕೂಡ 25-30% ಅಷ್ಟು ಮಳೆ ನೀರು ಹೊರಗಡೆ ಭೂಮಿಯಿಂದ ಹೊರಗಡೆ ಹರ್ಕೊಂಡು ಹೋದೇ ಹೋಗುತ್ತೆ. ಅರ್ಧ ಹೋಗುವಂತ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಜಲಾನಯನ ಕಾರ್ಯಕ್ರಮಗಳನ್ನ ಅಳವಡಿಸತಕ್ಕಂಥದ್ದು ಬಹಳ ಮುಖ್ಯ. ಸೊ ಇದಕ್ಕೆ ರೈತ ಬಾಂಧವರು ತಮ್ಮ ವೈಯಕ್ತಿಕವಾಗಿ ಯಾವುದೇ ಖರ್ಚನ್ನ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಇರತಕ್ಕಂಥ ಜಲಾನಯನ ಇಲಾಖೆಯಲ್ಲಿ ಇರತಕ್ಕಂಥ ಯೋಜನೆಯನ್ನ ಬಳಸ್ಕೊಂಡೇ ಈ ಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ಯಾವ ಕ್ರಮಗಳು, ಒಂದು ತಡೆಗೋಡೆಗಳು, ಚೆಕ್ ಡ್ಯಾಮ್ ಅಂತ ನಾವು ಕರಿತೀವಿ, ನಾಲೆಗಳಲ್ಲಿ ಹರಿತಾ ಇರತಕ್ಕಂಥ ನೀರಿಗೆ ಅಡ್ಡಲಾಗಿ ಒಂದು ಗೋಡೆಯನ್ನ ಮಾಡಿಕೊಡ್ತಕ್ಕಂಥದ್ದು. ಗೋಡೆಯನ್ನ ಯಾವ್ದು ಮಾಡ್ಬೋದು, ನನಗೆ ಏನೂ ರಿಸೋರ್ಸೇ ಇಲ್ಲ ಅಂತಂದ್ರೆ ಅಲ್ಲಿ ಸಿಕ್ತಕ್ಕಂಥ ಮರಳನ್ನ ಸಿಮೆಂಟ್ ಚೀಲದಲ್ಲಿ ತುಂಬಿಟ್ಬಿಟ್ಟು ಕಾಲುವೆನಲ್ಲಿ ಅಡ್ಡಲಾಗಿ ಇಟ್ಬಿಡ್ತಕ್ಕಂಥದ್ದು. ಇಲ್ಲ ನನಗೆ ಸವಲತ್ತನ್ನ ಕೃಷಿ ಇಲಾಖೆಯ ಸವಲತ್ತನ್ನು ಬಳಸ್ಕೋತೀನಿ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯ ಸವಲತ್ತನ್ನು ಬಳಸ್ಕೋತೀನಿ ಅಂತಂದ್ರೆ ನಾವು ಸಿಮೆಂಟ್ ಮತ್ತೆ ಕಾಂಕ್ರೀಟ್ ಅನ್ನೇ ಬಳಸ್ಕೊಂಡು ಓಕೆ ಅಥವಾ ಬ್ರಿಕ್ಸ್ ಅನ್ನೇ ಬಳಸ್ಕೊಂಡು ನಾವು ಗೋಡೆಯ ತಡೆಗೋಡೆಯನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ನನ್ನ ಕಲ್ಲಿದೆ, ನನ್ನ ಭೂಮಿನಲ್ಲಿ ಕಲ್ಲು ಏರಳವಾಗಿದೆ ಅಂತಂದ್ರೆ ಆ ಕಲ್ಲನ್ನೇ ಕಾಲುವೆಗೆ ಅಡ್ಲಾಗಿ ಜೋಡಿಸ್ಬಿಟ್ರು ಕೂಡ ನಾವು ಒಂದಷ್ಟು ನೀರನ್ನ ತಡೆದು ಹೆಚ್ಚಿನ ಕಾಲ ನೀರಿಂಗುವಂತೆ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಕಾಲುವೆಯ ತಗ್ಗು ಪ್ರದೇಶದಲ್ಲಿ ಇಂಗು ಗುಂಡಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಇಂಗು ಗುಂಡಿ ಅಂತಂದ್ರೆ ನೀರನ್ನ ಇಂಗಿಸಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಬದುಗಳನ್ನ ಕಾಲುವೆಗೆ ಅಡ್ಡಲಾಗಿ ದೊಡ್ಡ ಬದುವನ್ನ ಹಾಕ್ತಕ್ಕಂಥದ್ದು, ಸಣ್ಣ ಕೆರೆ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಸೊ ಇಂಗು ಗುಂಡಿಗಳನ್ನ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು, ಓಕೆ ನಮ್ಮಲ್ಲಿ ಬಾವಿಗಳು ಸಾಕಷ್ಟು ಬತ್ತೋಗಿದಾವೆ ಆಕ್ಚುಲಿ. ಆ ಬತ್ತೋಗಿರೋ ಬಾವಿಗಳನ್ನ ಬಳಸ್ಕೊಂಡು ಸುಮಾರು ನಾವು ಬಾವಿ ಅಂದ್ರೆ ಒಂದು 15-25-30 ಆಳದವರೆಗೂ ಕೂಡ ಕೊರೆದಿರ್ತೀವಿ. ಆ ಬತ್ತೋಗಿರೋ ಬಾವಿಯನ್ನೇ ಬಳಸ್ಕೊಂಡು ಭೂಮಿಯ ಮೇಲೆ ಮಳೆ ಹೆಚ್ಚುವರಿ ಮಳೆ ಬಂದಾಗ ಹರಿದು ಹೋಗುವಂತ ನೀರನ್ನ ಬಾವಿ ಕಡೆ ಡೈವರ್ಟ್ ಮಾಡಿಕೊಟ್ರೆ, ಡೈವರ್ಟ್ ಮಾಡಿದ್ಮೇಲೆ ಬಾವಿಗಿಂತ ಮುಂಚಿತವಾಗಿ ಒಂದು ಸಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತೀವಿ, ಒಂದು ಗುಂಡಿಯನ್ನ ತೆಗೆದು ಅಲ್ಲಿ ಬಂದಿರತಕ್ಕಂಥ ಮಣ್ಣಿನ ಕಣಗಳೆಲ್ಲ ಅಲ್ಲಿ ಸಂಗ್ರಹಣೆ ಆಗಿದ್ದು ತೆಳುವಾದ ನೀರು ಬಾವಿ ಒಳಗಡೆ ಬಿಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಬಾವಿಯ ಮುಖಾಂತರ ಅಲ್ಲಿ ರಂಧ್ರಗಳ ಮುಖಾಂತರ ಅಂತರ್ಜಲಕ್ಕೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಕೆರೆ ನಮ್ಮ ಗ್ರಾಮಕ್ಕೊಂದು ಕೆರೆ ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಏನ್ ತಂದ್ರು. ಸೊ ಆ ಕೆರೆಗಳಿಗೆಲ್ಲ ಏನಾಗಿದಾವೆ, ಎಲ್ಲ ಹೂಳು ತುಂಬಿಕೊಂಡು ಕಳೆ ಬೆಳಕೊಂಡು ಸತ್ತೆ ಬೆಳಕೊಂಡು ಏರಿಗಳೆಲ್ಲ ಒಡೆದೋಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದಾವೆ. ಸೊ ಅಂತ ಪರಿಸ್ಥಿತಿನಲ್ಲಿ ಓಕೆ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯ ಸವಲತ್ತನ್ನು ಬಳಸ್ಕೊಂಡೇ ನಾವು ಹೂಳೆತ್ತುವಂತ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಕಳೆಗಳನ್ನ ಕ್ಲೀನ್ ಮಾಡಿ ಹೂಳೆತ್ತುವಂತ ಕಾರ್ಯವನ್ನು ಮಾಡ್ತಾ ಇರೋದು. ಹೂಳು ಅಂತಕ್ಕಂಥದ್ದು ನಮ್ಮ ಜಮೀನಿನಿಂದ ಮಳೆ ನೀರಿನ ಜೊತೆ ಹರಿದು ಬಂದಿರತಕ್ಕಂಥ ಮಣ್ಣಿನ ಫಲವತ್ತಾದಂಥ ಮಣ್ಣಿನ ಕಣಗಳು, ಅದನ್ನ ಎತ್ಕೊಂಡೋಗಿ ನಾವು ಭೂಮಿಗೆ ವಾಪಸ್ ಹಾಕೊಳ್ಳೋದು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಕೆರೆನಲ್ಲಿ ನೀರು ಸಂಗ್ರಹಣೆ ಆಗುವಂಥ ಪ್ರಮಾಣ ಜಾಸ್ತಿ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇಳಿದಿಕ್ಕೆ ಅನುಕೂಲ ಆಗುತ್ತೆ. ಸೊ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಹೂಳೆತ್ತುವ ಮುಖಾಂತರ, ಏರಿಗಳನ್ನ ಸರಿ ಮಾಡುವುದರ ಮುಖಾಂತರ, ನಾಲೆಗಳನ್ನು ಸರಿ ಮಾಡೋದ್ರ ಮುಖಾಂತರ ಆ ರೀತಿಯ ಕ್ರಮಗಳನ್ನ ಅನುಸರಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಬೋರ್ವೆಲ್ಗಳು ಏನು ಆಲ್ರೆಡಿ ತೆಗೆದಿದ್ದೀವಿ, ಬೋರ್ವೆಲ್ಗಳಲ್ಲಿ ಕೂಡ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ, ಸೊ ನೀರಿನ ಇಳುವರಿ ಕಡಿಮೆ ಆಗ್ತಾ ಇದೆ. ಸೊ ಅಂತ ಒಂದು ರೈತ ಬಾಂಧವರು ಬೋರ್ವೆಲ್ನ ಸುತ್ತ 10 ಅಗಲ 10 ಉದ್ದ 10 ಆಳ ಇರತಕ್ಕಂಥ ಗುಂಡಿಯನ್ನ ಮಾಡಿ ಕೆಳಗಡೆ ಕೇಸಿಂಗ್ ಪೈಪ್ 10 ಕೆಳಗಡೆ 4 ಭಾಗವನ್ನ ಕೇಸಿಂಗ್ ಪೈಪ್ನ 4 ಭಾಗವನ್ನ ರಂಧ್ರಗಳನ್ನ ಕೊರೆದು ಅದರ ಸುತ್ತ ನೈಲಾನ್ ಮೆಷ್ ಅನ್ನ ತುಂಬತಕ್ಕಂಥದ್ದು, ಕೆಳಪದರದ 4 ದಿಂಡ್ಗಲ್ಲು ಅಂತ ನಾವೇನ್ ಹೇಳ್ತೀವಿ ದಿಂಡ್ಗಲ್ಲನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 1 ಕಾಲಡಿಯಷ್ಟು 40 mm ಜಲ್ಲಿ ದಪ್ ಜಲ್ಲಿ ಅಂತ ಕರಿತೀವಿ ದಪ್ ಜಲ್ಲಿಯನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 1 ಕಾಲಡಿಯಷ್ಟು ಸಣ್ಣ ಜಲ್ಲಿಯನ್ನ 20 mm ಜಲ್ಲು ಅಥವಾ ಬೇಬಿ ಜಲ್ಲಿ ಅಂತ ಏನ್ ಕರಿತೀವಿ ಅದನ್ನ ಹಾಕ್ತಕ್ಕಂಥದ್ದು, ಅದ್ರ ಮೇಲ್ಗಡೆ ಒಂದು ಮೆಷ್ ಅನ್ನ ಹಾಕ್ಬಿಟ್ಟು ನೈಲಾನ್ ಮೆಷ್ ಅಂದ್ರೆ ಪರದೆಯನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ತೆಳುವಾಗಿ ಇದ್ಲು ಸಿಕ್ಕಿದ್ರೆ ಇದ್ದಲನ್ನ ತೆಳುವಾಗಿ ಹಾಕ್ಬಿಡ್ತಕ್ಕಂಥದ್ದು, ಅದ್ರ ಮೇಲ್ಗಡೆ 2 ಮರಳು, ಓಕೆ ಮರಳು ಅಂತಂದ್ರೆ ಎಂ ಸ್ಯಾಂಡ್ ಅಲ್ಲ ನ್ಯಾಚುರಲ್ ಸ್ಯಾಂಡು, ಹಳ್ಳ ಕೊಳ್ಳಗಳಲ್ಲಿ ಸಿಗುವಂತ ಮರಳನ್ನ ಹಾಕ್ಬಿಟ್ಟು ಮೇಲ್ಗಡೆ 1-1.5 ಗ್ಯಾಪ್ ಅನ್ನ ಬಿಟ್ಕೊಂಡಿದ್ರೆ ನೀವು ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಹೊಲದ ಮೇಲೆ ಹರಿದು ಬರ್ತಾ ಇರತಕ್ಕಂಥ ನೀರನ್ನ ಒಂದು ಕಾಲುವೆ ಮಾಡ್ಕೊಂಡು ಹೋಗ್ಬಿಟ್ಟು ಈ ಒಂದು ಜಲ ಮರುಪೂರ್ಣ ಮಾಡಿರ್ತಕ್ಕಂಥ ಒಂದು ಬೋರ್ವೆಲ್ನ ಈ ಒಂದು ಇದಕ್ಕೆ ಬಿಟ್ಕೊಟ್ರೆ ಫಸ್ಟ್ ಅದು ಮರಳುಗೋಗುತ್ತೆ, ಮರಳಲ್ಲಿ ಕಸ ಕಡ್ಡಿ ಎಲ್ಲ ಫಿಲ್ಟರ್ ಆಗುತ್ತೆ, ಆನಂತರ ಇದ್ಲಿಗೆ ಹೋಗುತ್ತೆ. ಇದ್ಲಿಗೆ ಹೋದ್ಮೇಲೆ ಅದರಲ್ಲಿ ಯಾವ್ದಾದ್ರು ರಾಸಾಯನಿಕ ವಸ್ತುಗಳಿದ್ರೆ ಅಥವಾ ಯಾವ್ದಾದ್ರು ಸೂಕ್ಷ್ಮಾಣುಜೀವಿಗಳಿದ್ರೆ ಅದನ್ನು ಕೂಡ ತಡೆಯುತ್ತೆ. ಸೊ ಅದಾದ್ರೆ ಫಿಲ್ಟರ್ ಆದಂತ ನೀರು ಕಲ್ಲಿನ ಮುಖಾಂತರ, ಜಲ್ಲಿಯ ಮುಖಾಂತರ ಕಲ್ಲು ಬಂಡೆಗೆ ಹೋಗಿ ಬಂಡೆಯ ಮುಖಾಂತರ ಕೇಸಿಂಗ್ ಪೈಪ್ನ ನಾವೇನು ಕೊರೆದಿರ್ತೀವೋ ಆ ಕೇಸಿಂಗ್ ಪೈಪ್ನ ಮುಖಾಂತರ ನೀವು 500 ಅಡಿ ಬೋರ್ವೆಲ್ ಕರೆದಿದ್ರೆ 500 ಅಡಿ ಹೋಗಿರುತ್ತೆ, 1000 ಅಡಿ ಕೊರೆದ್ರೆ 1000 ಅಡಿ ಹೋಗಿ ಸಂಗ್ರಹಣೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಕ್ರಮಗಳನ್ನು ರೈತ ಬಾಂಧವರು ಅಳವಡಿಸಿಕೊಳ್ತಕ್ಕಂಥದ್ದು ಒಂದು ರೀತಿ. ಎರಡನೇದು, ರೈತ ಬಾಂಧವರು ಓಕೆ ಅಂತರ್ಜಲವನ್ನು ಬಳಸಿಕೊಂಡು ನೀರನ್ನು ಉಪಯೋಗಿಸ್ತಾ ಇದ್ರೆ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಉಳಿಸೋದಕ್ಕೆ ಸಾಕಷ್ಟು ತಂತ್ರಜ್ಞಾನಗಳಿದ್ದಾವೆ. ಯಾವ ತಂತ್ರಜ್ಞಾನಗಳು? ನೀರನ್ನು ಅರಿಯೋ ನೀರನ್ನು ಆಯಿಸ್ತಕ್ಕಂಥ ರೈತ ಬಾಂಧವರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಸೊ ವಾರಕ್ಕೆ 2 ಬಾರಿ ನೀರು ಕೊಡ್ತಕ್ಕಂಥ ರೈತರು ಓಕೆ 4 ದಿವಸ ಅಥವಾ 5 ದಿವಸಕ್ಕೆ ಒಂದ್ಸಲ ನೀರು ಕೊಡ್ತಾ ಇದ್ದೀವಿ ಅಂತಂದ್ರೆ ಆ ಇರಿಗೇಷನ್ ಇಂಟರ್ವಲ್ ಅಂತರವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರೋದು. ಈಗ ನನಗೆ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾನು ದಿನ 3 ಲೀಟರ್ ನೀರು ಕುಡಿಯುವಂತವನು 2.5 ಲೀಟರ್ ನೀರು ಕುಡಿಯೋದಕ್ಕೆ ಹೋಗ್ತೀನಿ. ಸೊ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಆಕ್ಚುಲಿ. ಅದೇ ತರ ಬೆಳೆಗೂ ಕೂಡ ನೀವು ನೀರನ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ರೆ, ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ರೆ ಆ ಲಭ್ಯ ಇರತಕ್ಕಂಥ ನೀರಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಗಿಡ ಕೂಡ ಬೆಳೆಸ್ಕೊತಾ ಹೋಗುತ್ತೆ. ಸೊ ಹಾಗಾಗಿ ಆ ರೀತಿ ಇರಿಗೇಷನ್ ಅಂತರವನ್ನ, ನೀರಾವರಿ ಅಂತರವನ್ನ ಹೆಚ್ಚಳ ಮಾಡ್ತಾ ಇರತಕ್ಕಂಥದ್ದು. ವಾರಕ್ಕೊಂದ್ಸಲ ಕೊಡ್ತಾ ಇದ್ರೆ 8 ದಿವಸಕ್ಕೊಂದ್ಸಲ ಕೊಡೋದು, 8 ದಿವಸ ಕೊಡ್ತಾ ಇರತಕ್ಕಂಥ ರೈತರು 10 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿನಲ್ಲಿ ಅಂತರವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸೂಕ್ತ ಆಗುತ್ತೆ. ಇನ್ನು ಸಾಲು ಬಿಟ್ಟು ಸಾಲಿನಲ್ಲಿ ನೀರು ಹಾಯಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಕ್ರಮವನ್ನು ರೈತರು ನೀರು ಕಡಿಮೆ ಮಾಡಲಿಕ್ಕೆ ಬಳಸಬಹುದು. ಸೊ ಎಲ್ಲಾ ಸಾಲುಗಳು ಒಂದು ಬೆಳೆ ಅಂತಂದ್ರೆ 2 ಸಾಲುಗಳಲ್ಲಿ ಆ ಕಡೆ ಈ ಕಡೆ ನೀರು ಬರೋದ್ರಿಂದ, ಸೊ ಒಂದು ಸಾಲು ಬಿಟ್ಟು ಮತ್ತೊಂದು ಸಾಲಿನಲ್ಲಿ ನಾವು ನೀರನ್ನು ಹಾಯಿಸದೇ ಆದ್ರೆ ನೀರಿನ ಲಭ್ಯತೆ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಕ್ರಮಗಳು ಅನುಸರಿಸತಕ್ಕಂಥದ್ದು. ಇನ್ನು ಪಟ್ಟಣ ಪ್ರದೇಶಗಳಲ್ಲಿ ಬಂದಾಗ ಮೇಲ್ಛಾವಣಿ ನೀರನ್ನು ಕಟಾವು ಮಾಡಿ ಆದಷ್ಟು ನಮ್ಮ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಬಳಸ್ಕೊಂಡು ನೀರನ್ನ ಸದ್ಬಳಕೆ ಮಾಡೋದ್ರ ಜೊತೆಗೆ ಅಂತರ್ಜಲ ಪೂರೈಕೆಗೆ ಒತ್ತನ್ನು ಕೊಡಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ತಿಮ್ಮೇಗೌಡ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದೊಡ್ಡ ಸಮಸ್ಯೆ ಅಂತ ನಾವು ನೀರಿನ ಅಭಾವ ಇದನ್ನು ನಾವು ತಿಳ್ಕೊಂಡು ಹೋದಾಗ ಅಂತರ್ಜಲ ಅಭಿವೃದ್ಧಿ ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮತ್ತು ಎಲ್ಲರಿಗೂ ಕೊಟ್ರಿ. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಿಮ್ಮೇಗೌಡ ಅವರಿಂದ ನಾವು ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. 9741107702 ನನ್ನ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9741107702. ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟರ್ ತಿಮ್ಮೇಗೌಡ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದುವರೆಗೆ ಅಂತರ್ಜಲ ಅಭಿವೃದ್ಧಿ ಕುರಿತು ಡಾಕ್ಟರ್ ತಿಮ್ಮೇಗೌಡ ಎಂಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಮುಕ್ತಾಯ ಮಾಡುತ್ತಿದ್ದೇವೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಹಲ್ಗಾಮ್ ದಾಳಿಕೋರರ ವಿರುದ್ಧ ಕಠಿಣ ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಚಾರ್ಧಾಮ್ ಯಾತ್ರೆ, 77 ಪಾಕಿಸ್ತಾನಿ ಪ್ರಜೆಗಳ ನೋಂದಣಿ ರದ್ದುಗೊಳಿಸಿದ ಉತ್ತರಾಖಂಡ ಸರ್ಕಾರ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಾಹ್ಯಾಕಾಶ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್ ಅಂತ್ಯಕ್ರಿಯೆ. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ದೇಶದ ಏಕತೆ, 140 ಕೋಟಿ ಭಾರತೀಯರ ಒಗ್ಗಟ್ಟು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ 121ನೇ ಆವೃತ್ತಿಯಲ್ಲಿಂದು ಭಾವುಕರಾಗಿ ಮಾತು ಆರಂಭಿಸಿದ ಪ್ರಧಾನಿ, ಈ ತಿಂಗಳ 22ರಂದು ನಡೆದ ಭಯೋತ್ಪಾದಕ ಘಟನೆಯಿಂದ ದೇಶದ ನಾಗರಿಕರು ಶೋಕದಲ್ಲಿದ್ದಾರೆ. ಸಂತ್ರಸ್ತ ಕುಟುಂಬಗಳ ಬಗ್ಗೆ ಪ್ರತಿ ಭಾರತೀಯರಲ್ಲೂ ಅಪಾರ ಸಹಾನುಭೂತಿ ಇದೆ. ರಾಜ್ಯ ಭಾಷೆಯನ್ನು ಮೀರಿ ಎಲ್ಲಾ ಜನರು ಈ ದಾಳಿಯಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರ ನೋವನ್ನು ಸ್ವತಃ ಅನುಭವಿಸುತ್ತಿದ್ದಾರೆ ಹಾಗೂ ತಕ್ಕ ಪ್ರತ್ಯುತ್ತರದ ನಿರೀಕ್ಷೆಯಲ್ಲಿದ್ದಾರೆ ಎಂದರು. ಕಾಶ್ಮೀರದಲ್ಲಿ ಕಾಣುತ್ತಿರುವ ಸರ್ವತೋಮುಖ ಬೆಳವಣಿಗೆಯನ್ನು ಸಹಿಸಲಾಗದೆ ದುಷ್ಟರು ಹೇಡಿತನದ ಕೆಲಸ ಮಾಡಿದ್ದಾರೆ ಎಂದ ಅವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಮಸ್ತ ಭಾರತೀಯರ ಏಕತೆಯೇ ದೊಡ್ಡ ಶಕ್ತಿಯಾಗಲಿದೆ. ಈಗಾಗಲೇ ಅನೇಕ ಜಾಗತಿಕ ನಾಯಕರು ಕರೆ ಮಾಡಿ ತಮ್ಮ ಬೆಂಬಲ ಸೂಚಿಸಿದ್ದು, ಭಯೋತ್ಪಾದನೆ ವಿರುದ್ಧದ ಈ ಹೋರಾಟದಲ್ಲಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಇದೇ ವೇಳೆ ಅವರು ಸಂತ್ರಸ್ತ ಕುಟುಂಬಗಳಿಗೆ ಶೀಘ್ರವೇ ನ್ಯಾಯ ಒದಗಿಸಿಕೊಡುವ ಮತ್ತು ಅಪರಾಧಿಗಳು ಸಂಚುಕೋರರಿಗೆ ಕಠಿಣ ಉತ್ತರ ನೀಡುವ ಭರವಸೆ ನೀಡಿದರು. ಜಬ್ ಕಾಶ್ಮೀರ್ ಮೇ ಶಾಂತಿ ಲೌಟ್ ರಹಿ ಥೀ, ಸ್ಕೂಲ್ ಕಾಲೇಜೋ ಮೇ ಏಕ್ ವೈಬ್ರೆನ್ಸಿ ಥೀ, ನಿರ್ಮಾಣ ಕಾರ್ಯೋ ಮೇ ಅಭೂತಪೂರ್ವ ಗತಿ ಆಯಿ ಥೀ, ಲೋಕತಂತ್ರ ಮಜಬೂತ್ ಹೋ ರಹಾ ಥಾ, ಪರ್ಯಟಕೋ ಕಿ ಸಂಖ್ಯಾ ಮೇ ರಿಕಾರ್ಡ್ ಬಢೋತರಿ ಹೋ ರಹಿ ಥೀ, ಲೋಗೋ ಕಿ ಕಮಾಯಿ ಬಢ ರಹಿ ಥೀ, ದೇಶ ಕೆ ದುಶ್ಮನೋ ಕೋ, ಜಮ್ಮು ಕಾಶ್ಮೀರ್ ಕೆ ದುಶ್ಮನೋ ಕೋ ಯೇ ರಾಸ್ ನಹೀ ಆಯಾ, ಆತಂಕ ಕೆ ಆಕಾ ಚಾಹತೆ ಹೈ ಕಾಶ್ಮೀರ ಫಿರ್ ಸೆ ತಬಾಹ್ ಹೋ ಜಾಯೆ, ಔರ್ ಇಸ್ಲಿಯೇ ಇತ್ನಿ ಬಡಿ ಸಾಜಿಶ್ ಕೋ ಅಂಜಾಮ್ ದಿಯಾ. ಇತ್ತೀಚೆಗೆ ಅಗಲಿದ ಖ್ಯಾತ ವಿಜ್ಞಾನಿ ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಕೆ ಕಸ್ತೂರಿ ರಂಗನ್ ಅವರನ್ನು ಸ್ಮರಿಸಿದ ಪ್ರಧಾನಿ, ವಿಜ್ಞಾನ, ಶಿಕ್ಷಣ ಮತ್ತು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಕಸ್ತೂರಿ ರಂಗನ್ ಕೊಡುಗೆ ಸದಾ ಸ್ಮರಣೀಯ, ಅವರ ನೇತೃತ್ವದಲ್ಲಿ ಇಸ್ರೋಗೆ ಹೊಸ ಸ್ಥಾನಮಾನ ದೊರೆಯಿತು ಎಂದರು. ಅವರ ಮಾರ್ಗದರ್ಶನದಲ್ಲಿ ಮುಂದುವರೆದ ಬಾಹ್ಯಾಕಾಶ ಕಾರ್ಯಕ್ರಮಗಳು ಭಾರತದ ಪ್ರಜೆಗಳಿಗೆ ಜಾಗತಿಕ ಮನ್ನಣೆ ತಂದುಕೊಟ್ಟವು. ದೇಶದ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಸಿದ್ದಪಡಿಸುವಲ್ಲಿ ಡಾ ಕೆ ಕಸ್ತೂರಿ ರಂಗನ್ ಅವರು ಬಹುದೊಡ್ಡ ಪಾತ್ರ ವಹಿಸಿದ್ದರು ಎಂದು ಹೇಳಿದರು. ಮ್ಯಾನ್ಮಾರ್ ಭೂಕಂಪದ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಆಪರೇಷನ್ ಬ್ರಹ್ಮ ಮೂಲಕ ಭಾರತ ನೀಡಿದ ಸಹಕಾರದ ಕುರಿತು ಮಾಹಿತಿ ಹಂಚಿಕೊಂಡರು. ನೆರೆಹೊರೆ ರಾಷ್ಟಗಳಿಗೆ ಭಾರತದ ಬೆಂಬಲ ನೀಡುವ ಮತ್ತು ವಸುದೈವ ಕುಟುಂಬಕಂ ಪರಿಕಲ್ಪನೆಗೆ ಬದ್ದತೆಯನ್ನು ಪುನರುಚ್ಚರಿಸಿದರು. ಇದೇ ವೇಳೆ ಅಫ್ಘಾನಿಸ್ತಾನ್, ನೇಪಾಳ ಸೇರಿದಂತೆ ಅನೇಕ ರಾಷ್ಟಗಳಿಗೆ ಭಾರತ ರೇಬಿಸ್ ಮತ್ತು ಟೆಟನಸ್ ಸೇರಿದಂತೆ ಅಪಾಯಕಾರಿ ಕಾಯಿಲೆಗಳನ್ನು ತಡೆಗಟ್ಟುವ ಅಗತ್ಯಗಳ ಲಸಿಕೆಗಳ ರವಾನಿಸಿದೆ ಎಂದರು. ಸಾಧಾರಣವಾಗಿ ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯಲಾಗುವ ಸೇಬನ್ನು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತಿರುವ ಕುರಿತು ಮನದ ಮಾತಿನಲ್ಲಿ ಮಾಹಿತಿ ನೀಡಿದ ಪ್ರಧಾನಿ, ಕರ್ನಾಟಕದ ಬಾಗಲಕೋಟೆ ನಿವಾಸಿ ಶ್ರೀಶೈಲ್ ತೇಲಿ ಅವರು 35 ಡಿಗ್ರಿಗಿಂತ ಅಧಿಕ ತಾಪಮಾನವಿರುವ ಬಯಲು ಪ್ರದೇಶದಲ್ಲಿ ಸೇಬು ಬೆಳೆದಿರುವ ಕುರಿತು ಅಚ್ಚರಿ ವ್ಯಕ್ತಪಡಿಸಿದರು. ಇಂದು ಶ್ರೀಶೈಲ್ ಅವರು ನೆಟ್ಟ ಸೇಬು ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸೇಬುಗಳು ಬೆಳೆಯುತ್ತಿವೆ ಮತ್ತು ಅವುಗಳನ್ನು ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಚಾರ್ಧಾಮ್ ಮತ್ತು ಹೇಮ್ಕುಂಡ್ ಸಾಹಿಬ್ ಯಾತ್ರೆಗೆ ನೋಂದಾಯಿಸಿಕೊಂಡಿದ್ದ 77 ಪಾಕಿಸ್ತಾನಿ ಪ್ರಜೆಗಳ ನೋಂದಣಿಯನ್ನು ಉತ್ತರಾಖಂಡ ಸರ್ಕಾರ ರದ್ದುಗೊಳಿಸಿದೆ. ತಕ್ಷಣದಿಂದ ಜಾರಿಗೆ ಬರುವ ಈ ನಿರ್ಧಾರವನ್ನು ಉತ್ತರಾಖಂಡ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಸತ್ಪಾಲ್ ಮಹಾರಾಜ್ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರವಾಸೋದ್ಯಮ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ. ಎಲ್ಲಾ ಭಕ್ತರಿಗೆ ಸುರಕ್ಷಿತ ಮತ್ತು ಆಧ್ಯಾತ್ಮಿಕವಾಗಿ ತೃಪ್ತಿಕರ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಉತ್ತರಾಖಂಡ ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಚಾರ್ಧಾಮ್ ಯಾತ್ರೆಗೆ ಸಿದ್ದತೆಗಳು ಪೂರ್ಣಗೊಂಡಿವೆ. ಇಲ್ಲಿಯವರೆಗೆ 185 ದೇಶಗಳ 25,000 ಹೆಚ್ಚು ಅಂತಾರಾಷ್ಟೀಯ ಯಾತ್ರಿಕರು ಸೇರಿದಂತೆ ಒಟ್ಟು 22,00,000 ಹೆಚ್ಚು ಯಾತ್ರಾರ್ಥಿಗಳು ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಹೆಲಿಕಾಪ್ಟರ್ ಟಿಕೆಟ್ಗಳ ಅನಧಿಕೃತ ಮಾರಾಟ ಮತ್ತು ತೀರ್ಥಯಾತ್ರೆ ಮಾರ್ಗದಲ್ಲಿ ಅನಧಿಕೃತ ಪಾರ್ಕಿಂಗ್ ಶುಲ್ಕ ಸಂಗ್ರಹವನ್ನು ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿದೆ. ಯಾತ್ರೆಗೆ ಆಫ್ಲೈನ್ ನೋಂದಣಿ ನಾಳೆಯಿಂದ ಪ್ರಾರಂಭವಾಗಲಿದ್ದು, ಯಾತ್ರಿಕರಿಗೆ ಸಹಾಯ ಮಾಡಲು ಹರಿದ್ವಾರ, ಋಷಿಕೇಶ, ವಿಕಾಸನಗರ ಮತ್ತು ಹಾರ್ವರ್ಡ್ಪುರದಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಸಚಿವ ಸತ್ಪಾಲ್ ಮಹಾರಾಜ್ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ. ನಮ್ಮ ಎಕ್ಸ್ ಖಾತೆ @AIRNews_BANG, ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ. ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ ಮತ್ತು ಪಾಕಿಸ್ತಾನವನ್ನು ಬೆಂಬಲಿಸುತ್ತಿದೆ ಎಂದು ಬಿಜೆಪಿ ನಾಯಕ ಪ್ರದೀಪ್ ಭಂಡಾರಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಂತ್ರಸ್ತರನ್ನು ಅವಮಾನಿಸುವ ಹೇಳಿಕೆಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಬೆಂಬಲಿಸಿದೆ ಎಂದು ದೂರಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಲಿಲ್ಲ ಎಂಬ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದು ರಾಜಕೀಯ ಮಾಡುವ ಸಮಯವಲ್ಲ. ದೇಶವು ಒಗ್ಗಟ್ಟಿನಿಂದ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಬೇಕಾದ ಸಮಯವಿದು ಎಂದು ಪ್ರದೀಪ್ ಭಂಡಾರಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರು ಮತ್ತು ಕೃಷಿಯ ಸಬಲೀಕರಣಕ್ಕೆ ಆದ್ಯತೆ ನೀಡಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಲ್ಲಿಂದು ಮಾತನಾಡಿದ ಅವರು, ರೈತ ಸಮುದಾಯಗಳ ಪ್ರಯೋಜನಕ್ಕಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಂತಹ ರೈತಪರ ಯೋಜನೆಗಳು ರೈತರಿಗೆ ನೇರವಾಗಿ ಉಪಯುಕ್ತವಾಗಿದೆ ಎಂದರು. 2047 ವೇಳೆಗೆ ಭಾರತವನ್ನು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆರ್ಥಿಕತೆಯನ್ನಾಗಿಸುವ ಗುರಿಯನ್ನು ಸಾಧಿಸಲು ಎಲ್ಲಾ ವಲಯಗಳಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳಬೇಕಿದೆ ಎಂದ ಅವರು, ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡುವಂತೆ ಇದೇ ವೇಳೆ ಉದ್ಯಮಿಗಳಿಗೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಮನವಿ ಮಾಡಿದ್ದಾರೆ. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ, ಇಸ್ರೋ ಮಾಜಿ ಅಧ್ಯಕ್ಷ ಹಾಗೂ ರಾಷ್ಟೀಯ ಶಿಕ್ಷಣ ನೀತಿ ಶಿಲ್ಪಿ ಡಾ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ಅವರ ಅಂತ್ಯಕ್ರಿಯೆ ಇಂದು ಬೆಂಗಳೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. 84 ವರ್ಷದ ಡಾ ಕಸ್ತೂರಿ ರಂಗನ್ ಕಳೆದ ಶುಕ್ರವಾರ ಬೆಂಗಳೂರಿನಲ್ಲಿ ನಿಧನರಾದರು. ಅವರ ಪಾರ್ಥಿವ ಶರೀರವನ್ನು ಇಂದು ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಇರಿಸಲಾಗಿತ್ತು. ಕರ್ನಾಟಕ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸೇರಿದಂತೆ ಅನೇಕ ಗಣ್ಯರು ಇಂದು ಅಂತಿಮ ನಮನ ಸಲ್ಲಿಸಿದರು. ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಇಂದು ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ ಟ್ವೆಂಟಿ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಮುಂಬೈ ಇಂಡಿಯನ್ಸ್ ತಂಡ 54 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 215 ರನ್ ಗಳಿಸಿತು. ಈ ಗುರಿಯನ್ನು ಬೆನ್ನತ್ತಿದ ಲಕ್ನೋ ಸೂಪರ್ ಜೈಂಟ್ಸ್ ನಿಗದಿತ 20 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 161 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇದೇ ವೇಳೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದಿನದ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೆನಡಾದ ವ್ಯಾಂಕೋವರ್ನಲ್ಲಿ ನಡೆದ ಲಾಪು ಲಾಪು ಫಿಲಿಪಿನೋ ಉತ್ಸವದಲ್ಲಿ ವಾಹನವೊಂದು ಜನಸಂದಣಿಯ ಮೇಲೆ ಹರಿದ ಪರಿಣಾಮ 9 ಜನರು ಸಾವನ್ನಪ್ಪಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಹಲ್ಗಾಮ್ ದಾಳಿಕೋರರ ವಿರುದ್ದ ಕಠಿಣ ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಚಾರ್ಧಾಮ್ ಯಾತ್ರೆ 77 ಪಾಕಿಸ್ತಾನಿ ಪ್ರಜೆಗಳ ನೋಂದಣಿ ರದ್ದುಗೊಳಿಸಿದ ಉತ್ತರಾಖಂಡ ಸರ್ಕಾರ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅಂತ್ಯಕ್ರಿಯೆ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ